ಅದಕ್ಕೂ ಗುಡಿಗಾರಿಕೆ ಆಗೋ ರೂಪದಲ್ಲಿ ಸ್ವಲ್ಪ ಅಭಿವೃದ್ಧಿ ಆದರೂ ಕೂಡ ಆ ಹಿಂದಿನ ತಲೆಮಾರಿನಂತ ಕೆಲವು ಮಡಿಕೆ ಉದಾಹರಣೆ ಕೊಡಬೇಕಾದ್ರೆ ನನ್ನಲ್ಲಿ ಒಂದು ಪುಂಡಿದ ಕಾರ ಅಂತಿದೆ, ಅಂದ್ರೆ ಕಡುಬು ಬೇಯಿಸುವಂಥದ್ದು, ಅದರಲ್ಲಿ ತಟ್ಟೆ ಅದರಲ್ಲಿ ಇದೆ, ಬೇಳೆ ಮುಚ್ಚಲವು ಅದಕ್ಕೆ ಅದರಲ್ಲಿದೆ, ಅದನ್ನು ನಾವು ಆವಿ ಮುಚ್ಚಲ್ತೇವೆ, ಆವಿ ಹೋಗ್ತದೆ. ನೀರು ಹಾಕೋದಕ್ಕೆ ಪ್ರತ್ಯೇಕ ಹೊರಗಿನ ಒಂದು ಸಣ್ಣ ಒಂದು ನಳಿಕೆಯನ್ನು ಇಟ್ಟಿದ್ದಾರೆ, ಅದನ್ನು ಬಿರಡೇನು ಇಟ್ಟಿದ್ದಾರೆ. ಈ ರೀತಿ ವಿಶಿಷ್ಟವಾದ ಮಡಿಕೆಗಳು ಕೆಲವಿವೆ. ಇನ್ನು ಹೇಳಿದ್ರೆ ಕುಂಬಾರಿಕೆ ಬಗ್ಗೆ ಹೇಳಿದ್ರೆ ಒಂದು ಹೂಜಿ ಇದೆ, ಅದಕ್ಕೆ ಏಮೆ ಕೂಜಾಗೆ ಅಂತ ಹೇಳ್ತಾರೆ, ಅಂದರೆ ಆಮೆಯ ಥರ ನೋಡಲಿಕ್ಕೆ ಕಾಣಿಸ್ತದೆ. ಅದನ್ನು ಇತ್ತೀಚೆಗೆ ಅದು ಒಂದು ಆಧುನಿಕತೆ ಪಡ್ಕೊಂಡು ವಾಟರ್ ಕ್ಯಾನ್ ಆಗಿದೆ ಅಷ್ಟೇ. ಈ ರೀತಿ ಇಂಥ ಎಷ್ಟೋ ವಸ್ತುಗಳು ನಮ್ಮಲ್ಲಿವೆ. ಇವತ್ತಿನ ಫ್ರಿಡ್ಜ್ ಅಂತ ಏನು ನಾವು ಹೇಳ್ತಾ ಇರ್ತೀವಿ, ಅದೆಲ್ಲ ತಂತ್ರಜ್ಞಾನವೂ ಕೂಡ ಈ ಮಡಿಕೆಯಲ್ಲಿ ಇತ್ತು ಮೊದಲು. ಖಂಡಿತವಾಗಿಯೂ ಅದರಲ್ಲಿ ಯಾವುದೇ ಸಂಶಯವಿಲ್ಲ. ಮತ್ತು ಅದು ಬಹಳ ಪರಿಸರ ಸ್ನೇಹಿಯಾದದ್ದು, ಯಾವುದೇ ಹಾನಿ ಇಲ್ಲ. ಈ ರೀತಿಯ ಒಂದು ವಸ್ತುಗಳು ನಾವು ಇನ್ನು ಕೂಡ ಬಳಸುವುದು ಅಗತ್ಯ ಇದೆ ನನಗೆ ಅನಿಸ್ತಾ ಇದೆ. ಈಗ ಮಡಿಕೆ ಬಿಟ್ಟು ಬೇರೆ ಏನು ವಸ್ತುಗಳಿವೆ? ಬೇರೆ ಕೃಷಿ ಸಂಬಂಧಪಟ್ಟಂತೆ ನೊಗ, ನೇಗಿಲು, ಹಲಗೆಗಳು, ಮಣ್ಣಿನಲ್ಲಿರುವಂಥ ಕೊರಿಂಗೆ, ಈ ರೀತಿ. ಹಾಗೆ ಮಳೆಗಾಲದಲ್ಲಿ ನಾವು ಮೈ ಬೆಚ್ಚಗಿಟ್ಟುಕೊಳ್ಳಿಕ್ಕೆ, ನೀರಿನ ತಡ್ಕೊಳ್ಳಿಕ್ಕೆ, ಮಳೆಯನ್ನು ತಡ್ಕೊಳ್ಳಿಕ್ಕೆ ಮಾಡಿದಂತಹ ಏನು ಗೊರಬೆಗಳು, ವಿವಿಧ ಮಾದರಿ ಗೊರಬೆ, ಅದರಲ್ಲಿ ಮೂರು ಮಾದರಿ ಗೊರಬೆಗಳಿವೆ, ಈ ರೀತಿ ವಸ್ತುಗಳಿವೆ. ಹಾಗೆ ನಮ್ಮ ಇವರು ಚಮ್ಮಾರರು ಉಪಯೋಗಿಸುವ ವಸ್ತುಗಳಿರ್ಬೋದು, ಅಥವಾ ಕಬ್ಬಿಣದ ಕಸಮಾದಂತಹ ವ್ಯಕ್ತಿಗಳು, ಆಚಾರ್ಯವರ್ಗವರಿದ್ದಾರೆ, ಅವರು ಬೆಳೆಸಕಂತ ಉಳಿ ಇತ್ಯಾದಿ ಎಲ್ಲ ಅದು ಕೂಡ ಈಗ ಕಡಿಮೆ ಆಗ್ತಾ ಬಂತು, ಎಲ್ಲ ಯಾಂತ್ರೀಕರಣ ಪ್ರಮೇಲ ಇವುಗಳನ್ನ ಸಂಗ್ರಹ ಮಾಡ್ತಾ ಇದ್ದೇನೆ. ಅದೇ ರೀತಿ ನಮ್ಮಲ್ಲಿ ಬೆತ್ತದ ತೊಟ್ಟಿಲುಗಳು, ಹಿಂದಿನಿಂದಲೂ ಕೂಡ ಬೆತ್ತದ ಮರದ ಮಣ್ಣಿನ ಈ ವಸ್ತುಗಳನ್ನೇ ನಾವು ಬಳಸ್ತಾ ಇದ್ದೀವಿ. ಸ್ಥಳೀಯವಾಗಿ ಏನ್ ಸಿಗ್ತಾ ಇತ್ತು ಅದನ್ನು ಉಪಯೋಗಿಸ್ತಾ ಇದ್ದೀವಿ. ಖಂಡಿತವಾಗಿ ಖಂಡಿತವಾಗಿ ಬೆತ್ತದ ತೊಟ್ಟಿಲುಗಳು, ನಾನೊಂದು ತೊಟ್ಟಿಲು ಇದೆ, ಅದು ಬೆತ್ತದ ತೊಟ್ಟಿಲು, ಅದರ ಬಳ್ಳಿ ಏನಿದೆಯೋ ಅದು ನೇಯಿಗೆಯ ರೂಪದಲ್ಲಿದೆ, ಬಹಳ ಚಂದ. ಅದನ್ನು ತೂಗುತ್ತಾ ಇದ್ದಾಗಲೇ ಆ ಮಗು ತನ್ನಂತಾನೆ ಆ ಜೋಗಳ ಹಾಡಿದಂತೆ ಆ ಒಂದು ಧ್ವನಿಗೆ ಅದು ನಿದ್ದೆ ಮಾಡ್ತದೆ. ಅಂತ ಅದ್ಭುತವಾದ ಸುಮಾರು 150 ವರ್ಷ ಆಗ್ಬೋದು, ನನಗೆ ಗುತ್ತಿಗೆ ಕಡೆ ಒಂದು ಮನೆಯಲ್ಲಿ ಸಿಕ್ಕಿತ್ತು. ಈ ರೀತಿ ಅವುಗಳು ತಂದ್ಕೊಂಡು ಇಟ್ಟಿದ್ದೇನೆ. ಹಾಗೆಯೇ ಇತ್ತೀಚೆಗೆ ನೊಗನೇಗಿಗಳ ಸಂಗತಿ ಕಡಿಮೆ ಆಗಿದೆ. ಇತ್ತೀಚಿನ ನಂಬಿ ಬಿಟ್ಟು ಬಿಟ್ಟು ಹೇಳೋ ಸ್ಥಿತಿ ಬಂದಿದೆ. ಯಾಕಂದ್ರೆ ನೇಗಿಲನ್ನು ಸಂಗ್ರಹ ಮಾಡಲಿಕ್ಕೆ ನನಗೆ 1.5 ವರ್ಷ ಬೇಕಾಗಿದೆ, ಸಿಗಲೇ ಇಲ್ಲ. ಅಂದ್ರೆ ಗದ್ದೆ ಹುಣ್ಣಿಟ್ಟದ ಅಲ್ಲೇ ಇದು ಮಣ್ಣು ಹಿಡಿದು ಹೋಯ್ತು, ತುಕ್ಕ ಹಿಡಿದು ಹೋಯ್ತು, ಬೇಡ ಅನಂತರ ಅದು ಕೃಷಿ ನಿಂತು ಹೋಯ್ತು. ವಾಣಿಜ್ಯೀಕರಣದ ಪ್ರಭಾವ ಅಂತ ಹೇಳ್ಬೋದು ಇದನ್ನ ನಾನು. ಹಾಗೆ ಸರ್, ಹಾಗೆ ಇನ್ನು ಮೀನುಗಾರಿಕೆ ಸಂಬಂಧಪಟ್ಟಂತ ಹೇಳಿದ್ರೆ, ಮೀನುಗಾರಿಕೆ ಸಂಬಂಧಪಟ್ಟಂತೆ 2-3 ಬಗೆಗಳು ಅದರಲ್ಲಿವೆ. ಅದು ಕೋರುಪುಡಾಯಿ ಅಂತ ಹೇಳ್ತಾರೆ, ಈ ರೀತಿಯ ಅದರಲ್ಲಿ ಬೇರೆ ಬೇರೆ ವಸ್ತುಗಳು ಅದರಲ್ಲಿದೆ. ಇನ್ನು ನಾವು ನೋಡಿದ್ರೆ ನಮ್ಮ ಮನೆಯ ಪ್ರತಿನಿತ್ಯ ಅಡಿಗೆ ಮನೆ ಬೆಳೆಸಿದಂತ ಕೆಲವೆಲ್ಲ ವಸ್ತುಗಳು, ಅದು ಉದಾಹರಣೆ ಸಾಂಬಾರ್ ಮರಾಯಿ, ಅದರಲ್ಲಿ ಒಂದು ಉರುಟಾದಂತ ಮರದ ಭಾಗವನ್ನು ಕೊರೆದು ಅದರಲ್ಲಿ 4-8 ಅಂಕಣ ಮಾಡಿರ್ತಾರೆ. ಅದರಲ್ಲಿ ಹುಳಿ, ಜೀರಿಗೆ, ಕೊತ್ತಂಬರಿ ಹೀಗಾಗಿ ಕಡಿಯುವ ಕಲ್ಲಿನ ಹತ್ತಿರ ಮೂಲೆಯಲ್ಲಿ ತಾಯಿಯನ್ನು ಇಟ್ಟುಕೊಂಡಿರ್ತಾರೆ. ಅದನ್ನು ಮುಚ್ಚಲಿಕ್ಕೆ ಪ್ರತ್ಯೇಕ ಇಲ್ಲ, ಅದರಲ್ಲಿ ತಿರುಗಿಸಿಬಿಟ್ರೆ ಆಯ್ತು. ಬಹಳ ಅದ್ಭುತ ತಂತ್ರಗಾರಿಕೆ, ಅದು ಇತ್ತೀಚೆಗೆ ಹೊಸ ರೂಪದಲ್ಲಿ ಬಂದಿದೆ ಮಾರ್ಕೆಟಿಗೆ. ಈ ರೀತಿ ಇವೆ. ಇನ್ನು ನಾನು ನೋಡೋದು, ಕಂಡದೊಂದು ಮನೆಯಲ್ಲಿ ಹೋಗುವಾಗ ಬಿದಿರಿನ ತೂರಿ ಅಂತ ಹೇಳುವಂಥದ್ದು, ಅದು ಧಾನ್ಯವನ್ನು ಸಂಗ್ರಹ ಮಾಡಲಿಕ್ಕೆ ಮಾಡಿದಂತು. ಒಂದೇ ಬಿದಿರನ್ನು ಸೀಳಿ ಅದನ್ನು ಹೆಣೆದು ಹೊರಭಾಗಕ್ಕೆ ಸಂಪೂರ್ಣ ಅದನ್ನು ಒಳಗೆ ಟೊಳ್ಳಾಗಿದ್ದು ಹೊರಭಾಗಕ್ಕೆ ಸೆಗಣಿನ ಸವರಿ ಅದಕ್ಕೆ ಒಂದು ಬಿರಡೆಯನ್ನು ಮೇಲಕ್ಕೆ ಇಟ್ಟು ಅದರಲ್ಲಿ ಅದನ್ನು ಮುಚ್ಚಳ ಭದ್ರವಾಗಿಟ್ಟರೆ ಬಿಸಿಯಾದ ಅಡುಗೆ ಕೋಳಿ ಮೇಲೆ ಇಟ್ಟರೆ 2 ವರ್ಷಗಳವರೆಗೆ ಧಾನ್ಯ ಹಾಳಾಗುವುದಿಲ್ಲ. ಆ ರೀತಿಯ ಧಾನ್ಯ ಅದರಲ್ಲಿ ಇತ್ತು ಕೂಡ ತರುವ ಕೂಡ. ಇವತ್ತು ಅದು ಅಪರೂಪವಾಗಿದೆ. ಅದನ್ನು ಕೆಲವರು ನೋಡಿ ಅದು ಇದು ಹೂಜಿ ಅಲ್ಲ, ಇದು ಕೂರಿಗೆ ಇದೆ ಹೌದಾ ಅಲ್ಲ, ಇದು ನಮ್ಮ ಹಕ್ಕಿಯ ಗೂಡು ಅಂತ ಹೇಳಿದವರು ಇದ್ದಾರೆ. ಆ ರೀತಿ ಮತ್ತೆ ಚೆನ್ನಾಗಿದೆ ಅದು ನೋಡಲಿಕ್ಕೆ. ಈ ರೀತಿ ಮತ್ತೆ ನಮ್ಮಲ್ಲಿ ಮಕ್ಕಳ ಗಾಡಿ ಹಿಂದೆ ಇತ್ತು, ಕೈಗಾಡಿ. ಇವತ್ತು ಹೊಸ ರೂಪ ಪ್ಲಾಸ್ಟಿಕ್ ಎಲ್ಲ ಬಂದಿರಬಹುದು, ಆದ್ರೆ ನಮ್ಮ ಹಿಂದಿನವರ ಒಂದು ಅದರಲ್ಲಿ ಹೋದಂತ ನೆನಪುಗಳಿವೆಲ್ಲ, ಅದು ಬಹಳ ಒಂದು ಖುಷಿ ಕೊಡೋದನ್ನ ಸಂಗತಿ ಅದರಲ್ಲಿ. ಹಾಗೆ ಇನ್ನು ನಾವು ಮಣ್ಣಿನ ಪಾತ್ರ ಬಗ್ಗೆ ಮಾತಾಡೋದಿದ್ರೆ ಪಲ್ಲಾಯಿ ಗದ್ದಗ ಅಂತೇಳಿ, ಅಂದ್ರೆ ಊಟ ಮಾಡುವ ಮಣ್ಣಿನ ಬಟ್ಟಲು ಮತ್ತು ಪಿಂಗಾಣಿ, ಇದು ಕೂಡ ಹಿಂದಿನ ಕಾಲದಿತ್ತು. ಅದರೊಟ್ಟಿಗೆ ಇನ್ನೂ ನಾನು ಕುಡಿದಂತ ಸಂಗತಿ ಹೇಳಿದ್ರೆ, ನಾನು ಕೂಡ ಕಾಫಿಯನ್ನ ಇದೇ ಕೋಪೆ ಅಥವಾ ಮಣ್ಣ ಪಾಟೆ ಎಂಬ ವಸ್ತುವಲ್ಲಿ ಸೇವಿಸಿದ್ದೇನೆ. ಏನ್ ವ್ಯತ್ಯಾಸ ಕಾಣ್ತದೆ ಈಗ ಪ್ಲಾಸ್ಟಿಕ್ ಗಾಜಿಂದು ಅಥವಾ ಪಿಂಗಾಣಿದು ಅದರಲ್ಲಿ ಕುಡಿಯುವುದಕ್ಕೂ ಈ ಮಣ್ಣಿನ ಒಂದು ಕಪ್ನಲ್ಲಿ ಕುಡಿಯುವಂತ? ಅದು ನಿಜವಾಗಿಯೂ ನಾವು ಹಳೆಯ ಆ ವಸ್ತುಗಳನ್ನ ಯಾಕೆ ನಾವು ನೆನಪಿಸಿಕೊಳ್ಬೇಕು ಅಂತ ಹೇಳಿದ್ರೆ, ನನಗೆ ಈ ಆಧುನಿಕ ವಸ್ತು ಬಂದ ಹಾಗೆ ಉದಾಹರಣೆ ಪ್ಲಾಸ್ಟಿಕ್ ವಸ್ತು ಬರ್ತಾ ಇವೆ, ನಮ್ಗೆ ಗೊತ್ತಿದೆ ಅದರ ಎಷ್ಟು ದುಷ್ಪರಿಣಾಮ ಬೀರ್ತಾ ಇದೆ, ಎಷ್ಟು ಕೆಮಿಕಲ್ ಇಂದಾಗಿ ಅದರ ನಮ್ಮ ದೇಹದ ಮೇಲೆ ಪ್ರಭಾವ ಬೀರ್ತದೆ ನಮ್ಗೆ ಗೊತ್ತಿದೆ. ಅದ ಕಾರಣ ಆದಷ್ಟು ನಾವು ಹಳೆಯ ಇಂಥ ವಸ್ತುಗಳನ್ನೇ ಬಳಸಿಕೊಂಡು ಒಳ್ಳೆಯದು, ಮತ್ತು ಹೊಸ ರೂಪದಲ್ಲಿ ಬರ್ತಾ ಇದೆ ಕೂಡ ಅದು.

ಪ್ರಧಾನ ಮಂತ್ರಿ ಕಿಸಾನ್ ಮಾನ್ ಧನ್ ಯೋಜನಾ ಮಿಲೇಗಾ ಪೆನ್ಷನ್ ಕಾ ಸಹಾರ ಕೃಷಕ ನಾ ಹೋಗಾ ಬೇಸಹಾರ ಜುಡೇಗಾ ಖುಷಿಯೋ ಸೇ ನಾತಾ ಕಟೇಗಾ ಸುಖ ಸೇ ಬುಢಾಪಾ ಸುರಕ್ಷಿತ ಹೋಗಾ ಅನ್ನದಾತಾ ಸುರಕ್ಷಿತ ಹೋಗಾ ಅನ್ನದಾತಾ प्रधानमंत्री किसान मान धन योजना से लघु सीमांत किसानों का भविष्य होगा सुरक्षित और 60 वर्ष की आयु से 3000 रुपए मासिक पेंशन होगी सुनिश्चित 55 रुपए से 200 रुपए की मासिक किश्त देकर प्रवेश कर सकते हैं 18 से 40 वर्ष तक के किसान इस अंशदायक योजना में सरकार देगी बराबर का योगदान सभी किसान भाई बहन इस योजना के लाभ के लिए जन सेवा केंद्र में जाएं और अपना निःशुल्क नामांकन कराएं प्रधानमंत्री किसान मान धन योजना अन्नदाता के परिश्रम को पेंशन से सुरक्षित उनका कर कृषि एवं किसान कल्याण मंत्रालय भारत सरकार द्वारा जनहित में जारी एगा मंगलूरु कृषि उत्पन्न मारुकट्टे समितिया केलवु उत्पन्नगळ इंदिन धारणेगळु हळे अडिके क्विंटल गे 47000 दिंद 52000 रूपायिगळु होस अडिके 38000 दिंद 45000 रूपायिगळु कोका क्विंटल गे 25000 दिंद 35000 रूपायिगळु ಕೊಬ್ಬರಿ ಸ್ಥಳೀಯ ಮಿಲ್ಲಿಂಗ್ ಕ್ವಿಂಟಲಿಗೆ 7500 11000 ರೂಪಾಯಿಗಳು ತೆಂಗಿನಕಾಯಿ ಒಂದನೇ ವರ್ಗ 1000ಕ್ಕೆ 18000 20000 ರೂಪಾಯಿಗಳು ಎರಡನೇ ವರ್ಗ 1000ಕ್ಕೆ 10000 16000 ರೂಪಾಯಿಗಳು ಅಕ್ಕಿ ಸ್ಥಳೀಯ ಗಿರಣೆ ಬೆಳ್ತಿಗೆ ಕ್ವಿಂಟಲಿಗೆ 2000 2750 ರೂಪಾಯಿಗಳು ಕಟ್ಟೆ ಸಾಂಬಾರ್ 2100 2850 ರೂಪಾಯಿಗಳು ಐಆರ್ 8 ಕ್ವಿಂಟಲಿಗೆ 2550 2850 ರೂಪಾಯಿಗಳು ಭತ್ತ ಸ್ಥಳೀಯ ಆಮದು 1700 1800 ರೂಪಾಯಿಗಳು ಬೆಲ್ಲ ಸ್ಥಳೀಯ ಆಮದು ಹಳದಿ 3900 4000 ರೂಪಾಯಿಗಳು ಕೆಂಪು ಬೆಲ್ಲ 3700 3800 ರೂಪಾಯಿಗಳು ಕಪ್ಪು ಬೆಲ್ಲ ಕ್ವಿಂಟಲಿಗೆ 3900 4000 ರೂಪಾಯಿಗಳು ಮೆಣಸು ಆಮದು ಕ್ವಿಂಟಲಿಗೆ 14500 19000 ರೂಪಾಯಿಗಳು ಕಾಳುಮೆಣಸು ಕ್ವಿಂಟಲಿಗೆ 46000 50000 ರೂಪಾಯಿಗಳು ಗೇರುಬೀಜ ಕಚ್ಚಾ ಕ್ವಿಂಟಲಿಗೆ 8300 10500 ರೂಪಾಯಿಗಳು ಬಾಳೆಕಾಯಿ ಮೈಸೂರು 2000 2400 ರೂಪಾಯಿಗಳು ಕದಳಿ ಸ್ಥಳೀಯ ಕ್ವಿಂಟಲಿಗೆ 2000 2400 ರೂಪಾಯಿಗಳು ಗಾಳಿ ಕ್ವಿಂಟಲಿಗೆ 1600 ರೂಪಾಯಿಗಳು ನೇಂದ್ರ ಬಾಳೆ ಕ್ವಿಂಟಲಿಗೆ 3000 3600 ರೂಪಾಯಿಗಳು ಇವು ಮಂಗಳೂರು ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯ ಕೆಲವು ಉತ್ಪನ್ನಗಳ ಇಂದಿನ ಧಾರಣೆಗಳು ಈಗ ಭಕ್ತಿಗೀತೆಗಳು ಮೊದಲಿಗೆ ಬಿಕೆ ಸುಮಿತ್ರಾ ಅವರು ಹಾಡಿರುವ ಆರ್ ಎನ್ ಜಯಗೋಪಾಲ್ ಅವರ ರಚನೆ ಕೇಳಿ ಬಂದ ಈಗ ಕೇಳಿ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಹಾಡಿರುವ ಎಚ್ ಎಲ್ ಶೇಷಚಂದ್ರ ಅವರ ರಚನೆ. ಸಾಹಿತ್ಯ ಕಲಾ ಪೋಷಕಳಾಗಿ ರಾಗೋಪಾಸನೆಯ ಪಡೆದಿಗೆಯಮ್ಮ ಸಂಗೀತ ಸಾಹಿತ್ಯ ಕಲಾ ಪೋಷಕಳಾಗಿ ರಾಗೋಪಾಸನೆಯ ಪಡೆದಿಗೆಯಮ್ಮ ಮೊಗದಿಂದ ನಗೆ ಮುಟ್ಟ ಚೆಲ್ಲಿರುವ ತಾಯಾಗಿ ಜಗದಲ್ಲಿ ಮಹಿಮೆಯ ಪ್ರಭೆ ಬೀರಿಗೆಯಮ್ಮ ಕಲಿಗಾಲದ ಜನರ ತುರಿತವ ಹರಿಸಲು ಕೊಲ್ಲೂರಿಗೆ